ವಿನಾ ಅನ್ಯ ಸಾಧನ ಆತ್ಮ ಭಾಸಯೇತ್. ಆತ್ಮನು ಬೆಳಗುತ್ತಾ ಇದ್ದಾನೆ, ಇನ್ನೊಬ್ಬರ ಯಾರ ಆಲಂಬನ ಅವಲಂಬನ ಆಶ್ರಯ ಆಧಾರ ಇವುಗಳು ಇಲ್ಲದೇನೆ ಅವನು ಬೆಳಗುತ್ತಾ ಇದ್ದಾನೆ. ಚಂದ್ರನು ಬೆಳಗುತ್ತಾನೆ, ಪೃಥ್ವಿಯೂ ಕೂಡ ಒಂದು ದೃಷ್ಟಿಯಿಂದ ಬೆಳಗುತ್ತಾ ಇದೆ. ಚಂದ್ರನ ಮೇಲೆ ಬಿಳಿ ಮಣ್ಣಿದೆ, ಬ್ರೈಟ್ ಆಗಿ ಕಾಣಿಸ್ತಾನೆ. ಪೃಥ್ವಿಯು ಕೂಡ ಹಂಗೆ ಕಾಣಿಸ್ತದೆ, ಆದ್ರೆ ಇಲ್ಲಿ ಬಿಳಿ ಮಣ್ಣಿಲ್ಲ, ಹೀಗಾಗಿ ಅಷ್ಟೊಂದು ಬ್ರೈಟ್ ಕಾಣಲಿಕ್ಕಿಲ್ಲ. ನಾ ಏನು ಹೋಗಿ ನೋಡಿಲ್ಲ ಅಲ್ಲಿ ಮೇಲೆ ಕೂತ್ಕೊಂಡು ಪೃಥ್ವಿನ, ಆದ್ರೆ ನೀಲಿ ಕಾಣಿಸ್ತದ ಅಂತ ಅನ್ಕೋತೇನೆ ನಾ, ಯಾಕೆಂದ್ರೆ ಸಮುದ್ರ ಜಾಸ್ತಿ ಇರೋದ್ರಿಂದ ಬ್ಲೂಯಿಶ್ ಆಗಿ ಕಾಣಿಸ್ತದ ಪೃಥ್ವಿ. ವಾಟ್ ಎವರ್ ಇಟ್ ಈಸ್, ಇಲ್ಲಿ ತಾತ್ಪರ್ಯ ಏನು ಹೇಳಬೇಕಾಗಿದೆ ಅಂತಂದ್ರೆ, ಯಾವ ಈ ಬೆಳಕು ಇದೆಯೋ, ಯಾವ ಆತ್ಮನ ಬೆಳಕು ಭಾಸನಂ, ಭಾ ಶಬ್ದ ಪ್ರಕಾಶತ್ವಾತ್ ಭಾ ಪ್ರಕಾಶ, ಪ್ರಕಾಶಿಸುವುದು ಯಾವುದು ಅದು ಭಾ, ಅದು ಪ್ರಕಾಶದಲ್ಲಿಯೇ ರಮಿಸುವಂತಹ ದೇಶ ಯಾವುದು ಅದಕ್ಕೆ ಭಾರತ. ರಥ ರಥ ಅಂದ್ರೆ ರಮಣ ಮಾಡೋದು, ರಮಿಸು. ಜ್ಞಾನ ಪ್ರಕಾಶದಲ್ಲಿ ಸತತವಾಗಿ ಯಾವ ದೇಶವು ರಮಿಸ್ತಾ ಇದೆಯೋ ಅದಕ್ಕೇನ ಕರೀತಾರೆ ಭಾರತ. ಸೋ ಸಿಂಪಲ್ ಸೋ ನೈಸ್, ಸುಮ್ಮನೆ ಇಂಡಿಯಾ ಅಂತ ಮಾಡಿದೆ. ಯಾಕೆ ಮಾಡಿದ್ರು ಗೊತ್ತಿದೆ, ಮಾಡಿದವ್ರು ಯಾರು ಅದು ಕೂಡ ಗೊತ್ತಿದೆ. ಬಿಜಾಪುರ ಅದು ವಿಜಯಪುರ, ಮೊದಲು ಇದ್ದದ್ದು ವಿಜಯಪುರನೇ, ಅದು ಯಾವುದೋ ಒಂದು ಕಾಲಕ್ಕೆ ಬಿಜಾಪುರ ಆಗ್ತದೆ. ಹೂಬಳ್ಳಿ, ಹೂವಿನ ಬಳ್ಳಿಗಳಿಂದ ಕೂಡಿದಂತಹ ಪಟ್ಟಣ ಯಾವುದೋ ಅದು ಹೂಬಳ್ಳಿ. ಅದು ಹೋಗಿ ಏನಾಯ್ತು, ಹುಬ್ಬಳ್ಳಿ ಇಂಗ್ಲಿಷ್ ಒಳಗೆ ಹುಬ್ಳಿ, ಹುಬ್ಳಿ ಹುಬ್ಬಳ್ಳಿ. ಸೋ ಈ ಯಾವ ಆತ್ಮನ ಬೆಳಕಿದೆಯೋ ಇದು ಇತರವು ಇತರ ವಸ್ತುಗಳು ಬೆಳಗಲಿಕ್ಕೆ ಹೇಗೆ ಅನ್ಯ ಆಲಂಬನ ಅನ್ಯ ಆಶ್ರಯ ಬೇಕು, ಹಾಗೆ ಇದಕ್ಕೆ ಯಾವ ಆಶ್ರಯವೂ ಇಲ್ಲ. ನಾವು ಇದೇ ವಿಷಯವನ್ನು ನಾಳೆ ಬೆಳಗ್ಗೆ ಕೂಡ ಅಭ್ಯಾಸ ಮಾಡೋರಿದ್ದೇವೆ. ನ ತತ್ರ ಸೂರ್ಯೋಭಾತಿ ನ ಚಂದ್ರತಾರ, ಸಿ ಹೌ ಭಗವಾನ್ ಬ್ಲೆಸ್ಸೆಸ್ ಮೀ. ಒಂದು ಯಾವುದಕ್ಕಂತ ತಯಾರಿ ಮಾಡಿಕೊಂಡ್ರೆ ಸಾಕು, ಅವು ಎರಡು ಮೂರು ಕ್ಲಾಸ್ ಅಷ್ಟ ಮುಳುಗ್ರೆ ಆಗ್ಬೋದು. ಎಲ್ಲಾನು ತಯಾರಿ ಮಾಡ್ಕೊಂಡು ಕೊಡ್ಬೇಕಾಗಿಲ್ಲ, ಈಗ ಭಗವಂತ ಹೀಗೆ ಕೊಡ್ತಿರ್ತಾನೆ, ತಗೋತಿರೋದಷ್ಟೇ. ಈ ಆತ್ಮನಿಗೆ ಸ್ವಯಂ ವಿಪಾತಿ, ಸ್ವತಃ ಬೆಳಕಿನಿಂದ ಕೂಡಿದವನು, ಎಚ್ಚರವೇ ತಾನಾಗಿ ಇರುವವನು, ಇವನಿಗೆ ಇನ್ನೊಂದು ಚೈತನ್ಯದ ಅವಶ್ಯಕತೆ ಇಲ್ಲ. ಹೇಗೆ ಸೂರ್ಯನನ್ನು ಬೆಳಗಲಿಕ್ಕೆ ಇನ್ನೊಂದು ಬೆಳಕಿನ ಅವಶ್ಯಕತೆ ಇಲ್ಲವೋ, ಅರ್ಥ ಆಗಲಿಲ್ವೋ, ಸೂರ್ಯನು ಬೆಳಗಲಿಕ್ಕೆ ಇನ್ನೊಂದು ಬೆಳಕಿನ ಚೈತನ್ಯದ ಅವಶ್ಯಕತೆ ಇಲ್ಲವೋ, ಹೇಗೆ ಮಳೆ ಗರಿಲಿಕ್ಕಾಗಿ ಸಮುದ್ರದ ನೀರು ಮೇಲೆ ಪಂಪ್ ಆಗಿ ಆಮೇಲೆ ಮಳೆ ಗರಿಯುವುದಿಲ್ಲವೋ, ಪಂಪ್ ಆಗ್ತದನು ಮತ್ತೆ ಎಲ್ಲಿಂದ ಬರ್ತದ ಮಳೆ ಹೋಗಿ, ಆವೆ ಎಲ್ಲಿಂದ ಬಂತು, ಸೂರ್ಯನಿಂದ ಬಂತು ಆವೆ, ಸೂರ್ಯನಿಂದ ಬಂತು. ಓಕೆ, ಆವೆ ಸೂರ್ಯನ ಬಂದಿಲ್ಲ, ಸೂರ್ಯನಿಂದ ಏನ್ ಬಂತು, ಕಿರಣಗಳು ಬಂದು ಆ ಕಿರಣಗಳಿಂದ ಸಮುದ್ರವು ನೀರು ಕಾಯಲ್ಪಟ್ಟು ಆ ಕಾದ ನೀರು ಏನಾಯ್ತು, ಆವಿ ಆಯ್ತು, ಉಗಿ ಆಯ್ತು. ಈಗ ಉಗಿಯನ್ನ ಮೇಲೆ ಪಂಪ್ ಮಾಡಿದವ್ರು ಯಾರು? ಎಷ್ಟು ಹಾರ್ಸ್ ಪವರ್? ಹೇಗೆ ಇವೆಲ್ಲವೂ ಇನ್ನೊಂದನ್ನ ಅವಲಂಬಿಸಿಲ್ಲವೋ ತಕ್ಕ ತಕ್ಕ ಮಟ್ಟಿಗೆ ನೀವು ಅಬ್ಸಲ್ಯೂಟ್ ಅರ್ಥ ಮಾಡಬಾರದು. ದೃಷ್ಟಾಂತವನ್ನು ಅಷ್ಟಕ್ಕಷ್ಟೇ ಅರ್ಥ ಮಾಡಬೇಕು. ಅವು ಹೇಗೆ ಅವಲಂಬಿಸಿಲ್ಲವೋ ಹಾಗೆಯೇ ಆತ್ಮನ ಸ್ವಯಂ ವಿಭಾತಿ ಅವನ ಎಚ್ಚರವೇ ತಾನಾಗಿರುವುದರಿಂದ ಇನ್ನೊಂದು ಚೈತನ್ಯವನ್ನು ಅವಲಂಬಿಸಿಲ್ಲ. ಇಲ್ಲಿಗೆ ಒಂದು ಸಬ್ಜೆಕ್ಟ್ ಮುಗಿದಿದೆ. ಇನ್ನೊಂದು ಪ್ರಮುಖವಾದಂತಹ ವಿಷಯ ನಮ್ಮೆದುರಿಗೆ ಬರ್ತದೆ. ನಾನು ಕೇವಲ ಚೈತನ್ಯವೇ ಆಗಿದ್ದಲ್ಲಿ ಈ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳಲ್ಲಿ ನಾನು ಎನ್ನುವುದು ಹೇಗೆ ಪ್ರಾರಂಭ ಆಯಿತು? ಇದು ನನ್ನ ಜಗತ್ತು, ಇದು ನನ್ನ ಭೋಗ, ಇದು ನನ್ನ ಕರ್ಮ, ಇದು ನನ್ನ ಜನ್ಮ. ಎಲ್ಲಿದ್ದ ಮುಂದಿವೆಲ್ಲ? ನಾನ್ಯಾರು? ಕೇವಲ ಚೈತನ್ಯ ಮಾತ್ರ. ಯಾರನ್ನೂ ಅವಲಂಬಿಸದೆ ಇದ್ದಂತಹ ಚೈತನ್ಯ ಮಾತ್ರ. ಸಾರಿ, ನಾನು ಬಂದ ಪ್ರಶ್ನೆ ಬಂದ ತಕ್ಷಣ ಕ್ಲಾಸ್ ರೂಮ್ ಮಾಡಿಬಿಟ್ಟೆ. ಉಳಿದು ಹೊರಗಿಟ್ಟಿಯಾ? ಹೋಗಪ್ಪ, ಹೋಗಿ ಯೋಗೇಶ್, ಹೋಗಿ ಪ್ರಭು, ಹೋಗಿ. ಸುಮ್ಮನೆ ಇದೆ. ಬಂದ ಬಿಡ್ತದೋ ಯೋಗೀಶ, ನೀನು ತಪಸ್ಸು ಮಾಡಿ ನೋಡು ನನ್ನಂಗೆ. ನಾನು ತಪಸ್ಸು ಮಾಡಿದ್ದಕ್ಕೆ ಉಪನ್ಯಾಸ ಸಹಾಯ ಮಾಡ್ತದ, ನೀ ತಪಸ್ಸು ಮಾಡಿದ್ದಕ್ಕೆ ಯಾರೋ ಅಲ್ವಾ? ಯಾರು ಬಂದ್ಬಿಟ್ರೆ? ಇಲ್ಲಿಡ್ತಮ್ಮ, ಕೊಡ್ಬೇಕಲ್ಲ ನಾನು ನಿಮಗೆ. ವಿವೇಕ ಚೂಡಾಮಣಿ ನಾ ಕೇಳಿದೆ ಎಲ್ಲರ ಹತ್ರ ಅವ ಅಂತ ಹೇಳಿದ್ರಿ. ಚಂದಾಚಾರ ನೋಡಿ ನನಗೂ ಬೇಕಂತ ಹೇಳೋರು ಯಾರು ಇದ್ದೀರೇನು? ಚಂದ ನೋಡಿ ಬೇಕು ಅಂತ ಹೇಳ್ತೀರಿ? ಇಲ್ಲ. ಇದೆಯಾ ಮಂಜುನಾಥ? ಬಾ ವಿವೇಕ ಚೂಡಾಮ ಬನ್ನಿ ಬಸವರಾಜ್. ಸರಿ, ಮತ್ತೆ ಇದು ಬೇಡ ಬಿಡು. ಯಾವ್ದು ಬೇಡ? ಕಠೋಪನಿಷತ್ತು ಬಪ್ಪ ಕನ್ನಡ. ಇದ್ರ ತಗೋಬೇಡ. ಭಗವದ್ಗೀತ ಸಂಸ್ಕೃತ. ಓಕೆ, ಸಂಸ್ಕೃತ. ಓಂ. ಏನದೆ ಸಂಸ್ಕೃತ? ಓಕೆ ಮಾ. ಮತ್ತೆ ಬೇಕಾ ಗೀತ? ಬೇಕಾ? ಬೇಕಾದ್ರೆ ಬದುಕುವ. ನಿಮ್ದೇ ಟ್ರೆಜರಿ ಬೆಂಗಳೂರಿನೊಳಗ ಅದ, ಅದು ಇಲ್ಲಿ ಬರ್ತದ ಅಷ್ಟೇ. ಏನು ಇನ್ನೊಂದು ಬೇಕಾ? ಈಗ ಈಗ ಕೊಡ್ಲಿಲ್ವ ನಾನು? ಹಾಂ, ಓಕೆ ಹೂಮ ಸವಿತ ಭಗವದ್ಗೀತಾ ಕನ್ನಡ ಭಗವದ್ಗೀತಾ ಕನ್ನಡ ಭಾಗ ಒಂದು ಮತ್ತೆ ಯಾರು ಬೇಕು ಭಗವದ್ಗೀತಾ ಕನ್ನಡ ಬೇಕು ಸಂಸ್ಕೃತ ತಗೊಂಡಿಲ್ಲ ಕನ್ನಡವೇ ಬೇಕ ಕನ್ನಡ ಚಿಕ್ಕದು ಏನ್ ಚಿಕ್ಕ ಸಿಗ್ತದೆ ನಿಮ್ಮ ಇದ್ದದ್ದು ಎರಡು ಸೇರಿದ್ದದ್ದು ಒಂದರಿಂದ 18 ಹೌದಾ ಇದು ಹಂಗಿಲ್ಲ ಎರಡು ಭಾಗ ಮಾಡಿದ ಎರಡು ಭಾಗ ಮಾಡಿದ್ದಕ್ಕೆ ಚಿಕ್ಕ ಚಿಕ್ಕದು ಕಾಣಿಸ್ತದೆ ಎರಡು ಭಾಗ ಸೇರಿಸಿ ದೊಡ್ಡದಾತ ಸೇರಿ ದೊಡ್ಡದನ್ನ ಸಿಕ್ಕದ ಹೆಂಗಾಗುವಂತ ಒಂದು ದೊಡ್ಡ ಪ್ರಶ್ನೆ ಈಗ ನಾನು ಕೇವಲ ಚೈತನ್ಯ ಆಪ್ತನಾಗೆ ಇದ್ದುಕೊಂಡಿದ್ದಾಗ ನಾನು ಜೀವಾತ್ಮ ಹೇಗಾದೆ ಈ ಶರೀರ ಬುದ್ಧಿಗಳಲ್ಲಿ ನಾನು ಅನ್ನೋಂಥ ಭಾವ ಹೇಗಾಯಿತು ಒಂದು ಟೆಕ್ನಿಕಲ್ ಅನಾಲಿಸಿಸ್ ತುಂಬಾ ಕರಾರವಾಗಂತ ಒಂದು ಜಿಜ್ಞಾಸ ಅದಕ್ಕೆ ದೊಡ್ಡ ಬ್ರಾಕೆಟ್ ಮಿಥ್ಯಾ ಬ್ರಾಕೆಟ್ ನೋಡಿದ್ರೆ ದಿಸ್ ನಥಿಂಗ್ ಏನು ಟೆಕ್ನಿಕಲ್ ಇಲ್ಲ ಏನಿಲ್ಲ ಎಲ್ಲ ಫುಟ್ ಫುಟ್ ಫುಟ್ ಫುಟ್ ಅಷ್ಟೇ ನೀವು ಬ್ರಾಕೆಟ್ ನೋಡಲಿಲ್ಲ ಅಂತಂದ್ರೆ ಎಲ್ಲವೂ ಏನಾಗಿರ್ತದೆ ಸತ್ಯ ತೋರಿಕೆಯ ಜಗತ್ತಿನ ಜಿಜ್ಞಾಸ ಕೂಡ ತೋರಿಕೆ ತಾನೆ ಇವತ್ತು ಬೆಳಿಗ್ಗೆ 4 ಗಂಟೆ ಒಂದು ಕನಸು ಬಿದ್ದಿತ್ತಲ್ಲ ಅದ್ರ ಬಗ್ಗೆ ನಾವೆಲ್ಲ ಜಿಜ್ಞಾಸ ಮಾಡೋ ಏನು ಜಿಜ್ಞಾಸ ಅಂದ್ರೆ ಕಿಟಕಿ ಬಾಗಿಲ ಮೇಲಿನಿಂದ ಹಲ್ಲಿ ತಲೆ ಮೇಲೆ ಬಿದ್ದು ಹೆಗಲ ಮೇಲೆ ಬಿದ್ದು ನನ್ನ ಪಾದದ ತುದಿಯ ಮೇಲೆ ಬಿತ್ತು ಇದೊಂದು ನಡೆದ ಘಟನೆ ಈ ಘಟನೆಯ ಬಗ್ಗೆ ಈಗ ನಾವೆಲ್ಲ ಜಿಜ್ಞಾಸ ಮಾಡೋಣ ಈಗ ತಲೆ ಮೇಲೆ ಬಿದ್ದರೆ ಏನು ಹೆಗಲ ಮೇಲೆ ಬಿದ್ದರೆ ಏನು ಪಾದದ ಮೇಲೆ ಬಿದ್ದರೆ ಏನು ಈಗ ಇದ್ರ ಪರಿಣಾಮ ನನ್ನ ಮೇಲೆ ಏನಾಗೋದಿದೆ ಇದಷ್ಟು ನಾವು ಜಿಜ್ಞಾಸ ಮಾಡಬೇಕು ಆದರೆ ಈ ಜಿಜ್ಞಾಸ ಫುಲ್ ಬ್ರಾಕೆಟ್ ಏನ್ ಬ್ರಾಕೆಟ್ ಕನಸು ಅರ್ಥ ಆಗಲಿಕ್ಕದ ಈಗ ನಾವು ಜಿಜ್ಞಾಸೆ ಕೊರಟಿದ್ದೀವಿ ನಾ ಹೆಂಗ್ ಹುಟ್ಟಿದೆ ಹುಟ್ಟೇ ಇಲ್ಲದ ಚೈತನ್ಯ ಮಾತ್ರ ಆತ್ಮನು ನಾನಾಗಿದ್ದಾಗ ನಾ ಜನ್ಮಿಸಿದೆ ಹೆಂಗೆ ಜಿಜ್ಞಾಸ ಈಗ ನಾವು ಏನ್ ನೋಡ್ತಾ ಇಲ್ಲ ಬ್ರಾಕೆಟ್ ನೋಡ್ತಾ ಇಲ್ಲ ನಮಗೆ ಅರ್ಥ ಆಯ್ತಾ ನಿಮಗೆ ಮಿಥ್ಯಾ ತೋರಿಕೆ ಭ್ರಾಂತಿ ಆರೋಪಿತ ಅವು ಯಾವನ್ನು ನಾವು ಲಕ್ಷ ಕೊಡ್ತಾ ಇಲ್ಲ ಫಸ್ಟ್ ಅದೆಲ್ಲ ಹೋಗ್ಬಿಟ್ಟಿದೆ ಈಗ ಈಗ ಸತ್ಯ ಎಲ್ಲ ಸತ್ಯ. ಹಾಗೆ ಇಲ್ಲಿ ಕೂಡ ಒಂದು ದೊಡ್ಡ ಬ್ರಾಕೆಟ್ ಹಾಕ್ಬಿಡಿ, ಈ ಒಂದು ಟೆಕ್ನಿಕಲ್ ಜಿಜ್ಞಾಸ ಏನಿದೆಯೋ, ಒಂದು ಚಿಂತನೆ ಏನಿದೆಯೋ, ಇದು ಒಂದು ಘಟ್ಟ ಮುಟ್ಟಿದಾಗ ಹೇಳಿ, ಇದೊಂದು ಘಟ್ಟ ಮುಟ್ಟಿದಾಗ ಅನಾಲಿಸಿಸು ಇಲ್ಲ, ಬ್ರಾಕೆಟು ಇಲ್ಲ, ಕೇವಲ ಆತ್ಮ ಮಾತ್ರ. ಮಾಡಿ ಜಿಜ್ಞಾಸ ಮಾಡಿ, ಏನು ಜಿಜ್ಞಾಸ? ನಾ ಹುಟ್ಟಿದೆ ಹೇಗೆ, ಈ ಶರೀರ ನಾನು ಅಂತ ನನಗೆ ಹೇಗೆ ಉಂಟಾಯಿತು, ಈ ಸುಖ ದುಃಖಗಳು ನಾನು ಅಂತ ನನಗೆ ಹೇಗೆ ಅನಿಸ್ಲಿಕ್ಕೆ ಶುರುವಾಯಿತು, ಇದಕ್ಕೆ ಕಾರಣ ಏನು, ಎಲ್ಲಿಂದ ಶುರುವಾಯಿತು, ಹೆಂಗೆ ಶುರುವಾಯಿತು, ಕಷ್ಟಂ ಕೋಹಂ ಕುತ ಆ ಯಾತಃ ತತ್ವಂ ಚಿಂತೆಯ ತದಿಹ ಭ್ರಾತಃ. ಸಿಂಪಲ್ ಭಜಗೋವಿಂದ, ನೀನಾರು, ನಾನಾರು, ನಾ ಎಲ್ಲಿಂದ ಬಂದೆ, ನಾ ಹೇಗೆ ಹುಟ್ಟಿದೆ, ನನ್ನ ಜನ್ಮ ಹೇಗಾಯಿತು, ನನ್ನ ಜನ್ಮಕ್ಕೆ ಕಾರಣಗಳೇನು, ನನ್ನ ಸಾವಿಗೆ ಕಾರಣಗಳೇನು, ನಾನು ಹೇಗೆ ಸಾಯ್ತಾ ಬಂದಿದ್ದೇನೆ, ನಾನು ಹೇಗೆ ಹುಟ್ಟುತ್ತಾ ಬಂದಿದ್ದೀನಿ, ಈ ವಿಷಯಗಳ ಜಿಜ್ಞಾಸ. ಮಾರ್ಗದರ್ಶನ ಶಾಸ್ತ್ರ ಮಾಡ್ತದೆ, ಅದು ಚಂದ ಮಾಡ್ತದೆ. ಚಿಚ್ಛಾಯ ವೇಷತೋ ಬುದ್ಧೌ ಭಾನಂತಿಷ್ಟು ದ್ವಿಧಾಸ್ಥಿತಾ. ದ್ವಿಧಾಸ್ಥಿತ ಅಂತ ನಾವು ಕಂಡು ಪಾಠ ಮಾಡೀವಿ, ಇದು ಸ್ಮೃತ ಅಂತಿದ್ರು ಹೌದಾ, ಅಷ್ಟೇ ಇರ್ಲಿಕ್ಕೆ ಆಗೋದಿಲ್ಲ, ಛಂದಸ್ ಕಡಿಮೆ ಆಗ್ತದೆ. ವಿದಾರ್ಥಿತ ಹಾಗಾದ್ರೆ ಇಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿ ಅವರು ಸ್ಮೃತ ಅಂತ ಬರ್ತಾರೆ, ಇರ್ಲಿ ಅದನ್ನ ಕಾಟಾಕ್ಲಿಕ್ಕೆ ಹೋಗ್ಬೇಡಿ. ಅಲ್ಲಿ ಮುಂದೆ ಬ್ರಾಕೆಟ್ ನೋಡಿದ್ರೆ ಸ್ಥಿತ ಅಂತ ಮಾಡ್ರಿ. ಹೌದಾ, ಯಾವ ಬುಕ್ ಅದು? ಹೌದು, ಚಿಚ್ಛಾಯ ವೇಷತೋ ಬುದ್ಧೌ ಭಾನಂತಿಷ್ಟು ದ್ವಿಧಾಸ್ಥಿತಾ ಕೃತಿರನ್ಯಾ ಸ್ಯಾತ್ ಅಂತಃಕರಣ ರೂಪಿಣಿ. ಆಕಾಶದಂತಿರುವ ಆಕಾಶದಂತಿರುವ ಒಂದು ಉಪಕರಣ, ಆ ಉಪಕರಣ ಕೂಡ ಏನು ಅಂದ್ರೆ ಉಪಕರಣದಂತೆ ಇರುವ ಒಂದು ಉಪಕರಣ. ಉಪಕರಣವತ್ ಏಕಃ ಉಪಕರಣ, ಹೇಗೆ ನಿರ್ದಿಷ್ಟವಾಗಿ ಇದಕ್ಕೆ ಆಕಾಶ ಅಂತ ನಮಗೆ ಬೆರಳು ತೋರಿಸ್ಲಿಕ್ಕೆ ಆಗೋದಿಲ್ವೋ, ಹಾಗೆ ನಿರ್ದಿಷ್ಟವಾಗಿ ಈ ಉಪಕರಣವನ್ನು ತೋರಿಸ್ಲಿಕ್ಕಾಗೋದು. ಆದರೆ ಆಕಾಶವು ಇದೆ, ಹೇಗೋ ಹಾಗೆ ಈ ಉಪಕರಣ ಇದೆ. ಹೇಗೆ ಆಕಾಶವು ವ್ಯಾಪ್ತವಾಗಿದೆಯೋ ಹಾಗೆ ಈ ಉಪಕರಣವು ಕೂಡ ವ್ಯಾಪ್ತವಾಗಿದೆ. ಹೇಗೆ ಈ ಆಕಾಶವು ಅನೇಕಾನೇಕ ಬಣ್ಣಗಳಿಂದ ತೋರ್ತದೋ ಹಾಗೆ ಈ ಉಪಕರಣವು ಕೂಡ ಅನೇಕಾನೇಕ ರೀತಿಯಲ್ಲಿ ತೋರ್ತದೆ. ಕಮ್ಮಿ ಅದು ಏನು ಉಪಕರಣ ಹೇಳದೆ ಹೇಳಿ, ಅದರ ಹೆಸರು ಎದುರ ಹೆಸರು ಇದ್ದಂತೆ ಇರುವ ಉಪಕರಣದ ಹೆಸರು. ಆದ್ದರಿಂದ ಆ ಹೆಸರು ಕೂಡ ಹೆಸರಿನಂತೆ ಒಂದು ಹೆಸರು, ಅರ್ಥ ಆಗಲಿಲ್ವ? ಅದರ ಹೆಸರು ಅಂತಃಕರಣ. ಈಗ ಎರಡು ಸಂಗತಿಗಳು ನಿಮ್ಮೆದುರಿಗಿವೆ, ತುಂಬಾ ಟೆಕ್ನಿಕಲ್ ಇದೆ, ಸರಿಯಾಗಿ ತಿಳಿಸ್ಕೊಳ್ಳಿ. ಎರಡು ಸಂಗತಿಗಳು ನಿಮ್ಮೆದುರಿಗಿವೆ, ಒಂದು ಕೇವಲ ಚೈತನ್ಯ ಆತ್ಮ ನಾನ್, ಇನ್ನೊಂದು ಉಪಕರಣದಂತೆ ಇರುವ ಒಂದು ಉಪಕರಣ, ಅಂತಃಕರಣದಂತೆ ಹೆಸರು ಪಡೆದಂತ ಒಂದು ಅಂತಃಕರಣ. ಒಂದು ಅದ, ಒಂದು ಅಂತ ಇದೆ, ಅರ್ಥ ಆಯ್ತಾ? ಒಂದು ಇದೆ, ಇನ್ನೊಂದು ಇದ್ದಂತೆ ಇದೆ. ಶಾಸ್ತ್ರ ಹೇಳ್ತದೆ ಈ ಅಂತೆ ಇದ್ದಂತೆ ಏನು ಒಂದು ಉಪಕರಣ ಇದೆ ಅಂತಃಕರಣ, ಇದರೊಳಗೆ ಚಿತ್ ಛಾಯಾ ಆವೇಶತಃ ಚೈತನ್ಯದ ಪ್ರಖರವು, ಚೈತನ್ಯದ ಬೆಳಕು ಛಾಯಾ ನೆರಳಿನಂತೆ ಅಂತಃಕರಣದಲ್ಲಿ ಒಡಮೂಡು. ಚೈತನ್ಯದ ಬೆಳಕು ಏನು, ಬೆಳಕೇ ಆಗಿರುವ ಚೈತನ್ಯದ ನೆರಳು, ಪ್ರತಿಬಿಂಬ, ಛಾಯಾ ಆ ಉಪಕರಣದಲ್ಲಿ ಅದು ಮೂಡಿತು. ಮೂಡಿದಾಗ ಪ್ರತಿಫಲಿಸುತ್ತದೆ, ಪ್ರತಿಫಲಿಸುತ್ತದೆ. ಆ ಪ್ರತಿಫಲನ ಎರಡು ಪ್ರಕಾರವಾಗಿ ಪ್ರತಿಫಲಿಸುತ್ತದೆ. ದ್ವಿಧಾಸ್ಥಿತ ಬುದ್ಧೌ ಅಂತಃಕರಣದಲ್ಲಿ ಚಿತ್ ಛಾಯಾ ಆವೇಶತಃ ಪ್ರತಿಬಿಂಬವು ಪ್ರವೇಶವಾಗಿದೆ. ಆ ಪ್ರತಿಬಿಂಬವು ಅದು ಏನಾಗಿದೆ, ಅದು ಭಾನಂ ತೋರುತ್ತಾ ಇದೆ. ಹೇಗೆ ತೋರ್ತಾ ಇದೆ? ಎರಡಾಗಿ ತೋರ್ತಾ ಇದೆ. ಪ್ರತಿಬಿಂಬ ಮೂಡಿದ್ದು ಒಂದು, ಅದು ತೋರೋದು ಏಕ ಅಹಂಕೃತಿ ಅನ್ಯಾಸ್ಯಾತ್ ಅಂತಃಕರಣ ರೂಪಿಣಿ. ಏಕ ಅಹಂಕೃತಿ, ಒಂದು ಅಹಂಕಾರ, ಇನ್ನೊಂದು ಅಂತಃಕರಣ ರೂಪಿಣಿ. ಏನ್ ಸ್ವಾಮಿ, ಅಂತಃಕರಣದಲ್ಲಿಯೇ ಪ್ರತಿಬಿಂಬ ಮೂಡ್ತು ಅಂತೀರಿ. ಆ ಪ್ರತಿಬಿಂಬ ಮೂಡಿದ್ದು ಎರಡಾತು ಅಂತೀರಿ. ಅಲ್ಲಿ ತನಕ ಹೆಂಗೋ ನೀವು ಹೇಳಿದ್ದೆಲ್ಲ ಒಪ್ಕೊಂಡ್ವಿ. ಅದು ಒಂದು ಅಹಂಕಾರ ಅಂತ ಕರೀತಾರ ಅಂದ್ರಿ, ಅದನ್ನು ಒಪ್ಕೋತೀವಿ. ಇನ್ನೊಂದಕ್ಕೆ ಅಂತಃಕರಣ ಅಂತಾರ ಅಂತ ಹೇಳ್ತಿರಲ್ಲ, ಮೊದಲಿದ್ದದ್ದೇನು? ಮೊದಲಿದ್ದದ್ದೇನು? ಮೊದಲಿದ್ದದ್ದು ಅಂತಃಕರಣನೇ. ಚೈತನ್ಯದ ನೆರಳು ಏನು ಅಂತಃಕರಣದಲ್ಲಿ ಪ್ರವೇಶವಾಗಿದೆ ಸರಿಯಾಗಿ ಕೇಳಿಸ್ಕೊಳ್ರಿ. ಚೈತನ್ಯದ ನೆರಳು ಏನು ಅಂತಃಕರಣದಲ್ಲಿ ಪ್ರವೇಶವಾಗಿದೆ, ಅಂತಃಕರಣದಂತೆ ಇರುವ ಅಂತಃಕರಣದಲ್ಲಿ ಪ್ರವೇಶವಾಗಿದೆ, ಪ್ರವೇಶವಾದಂತೆ ಆಗಿದೆ, ಆದ್ದರಿಂದ ಅದಕ್ಕೆ ನಾವು ನೆರಳು ಅಂತ ಕರಿತೀವಿ. ಈ ನೆರಳು ಇದು ದ್ವಿಧಾಸ್ಥಿತ, ಎರಡು ರೀತಿಯಲ್ಲಿ ಇದೆ. ಏಕ ಅಹಂಕೃತಿ, ಒಂದು ಅಹಂಕಾರ ಎನಿಸಲ್ಪಡ್ತದೆ, ಇನ್ನೊಂದು ಅಂತಃಕರಣ ರೂಪಿಣಿ. ಇಲ್ಲಿ ಒಂದು ಸಂದೇಹ, ಮೊದಲು ಇದ್ದದ್ದು ಯಾವುದು? ಪ್ರತಿಬಿಂಬ ಮೂಡುವ ಮೊದಲು ಇದ್ದದ್ದು ಯಾವುದು? ಅಂತಃಕರಣ. ಆಯ್ತು, ಇದ್ದಂತೆ ಇದ್ದ ಅಂತಃಕರಣ. ಈಗ ಉಂಟಾದದ್ದು ಯಾವುದು? ಇನ್ನೊಂದ್ರಿ ಅಹಂಕಾರ ಬಿಟ್ಟು ಅದ ಎರಡಾದ್ರು ಅಂತಃಕರಣ. ಮೊದಲೇ ಅಂತಃಕರಣ ಇತ್ತು ಅಂತಂದ್ರೆ ಇದು ಅಂತಃಕರಣ ಯಾಕೆ ಒಡಮೂಡ್ಬೇಕು? ಸರಿ, ಅಂತಃಕರಣ ಎನ್ನುವುದರಲ್ಲಿ ಪ್ರತಿಬಿಂಬ ಮೂಡಿದಾಗ ಇನ್ನೊಂದು ಅಂತಃಕರಣ ಉಂಟಾಯ್ತಾ? ಆದಂತೆ ಆದ್ರೆ ಯಾಕಾಗ್ಬೇಕು? ಇದೇ ಅಲ್ಲ ಅಂತಃಕರಣ. ನೀವು ಶಬ್ದಶಃ ಶಾಸ್ತ್ರವನ್ನ ಪ್ರಮಾಣವನ್ನ ಶಬ್ದಶಃ ಕರೆಕ್ಟ್ ಆಗಿ ಹಿಡ್ಕೊಂಡಿದ್ದೀರಾ, ಆದ್ರೆ ಈ ವ್ಯಾಖ್ಯಾನಕ್ಕೆ ನಿಮಗೆ ಹಿಡಿತ ಸಿಗ್ತಾ ಇಲ್ಲ. ನನಗೆ ಸಿಕ್ಕಿದ್ದಿಲ್ಲ ಅವಾಗ. ಇದನ್ನ ಕೇಳ್ಕೊಳ್ಳಿಕ್ಕೆ ಶೃಂಗೇರಿ ಜಗದ್ಗುರು ಹತ್ರ ಹೋಗ್ಬೇಕಾಗ್ತ ನಾನು. ಅಂತಃಕರಣದೊಳಗೆ ನೋಡಿ ಕೇಳ್ಕೊಳ್ಳಿ. ಈಗಾಗ ಅದೇ ಅಂತೆ ಅನ್ನೋದನ್ನು ತಿಳ್ಕೊಂಡ್ಬಿಟ್ಟು ಇನ್ನು ಅದನ್ನ ಅಂತೆ ಅನ್ನೋದನ್ನು ಉಪಯೋಗ ಮಾಡೋದು ಬಿಟ್ಬಿಡ್ರಿ. ತಿಳ್ಕೊಳ್ರಿ, ಬಿಟ್ಬಿಡ್ರಿ. ಅದನ್ನ ನಮಗೊಂದು ಉಪಕರಣ ಲಭ್ಯ ಇದೆ, ಏನಪ್ಪ ಅದು? ಅಂತಃಕರಣ. ಈ ಅಂತಃಕರಣದಲ್ಲಿ ಆ ಈ ಚೈತನ್ಯದ ಪ್ರತಿಬಿಂಬ ಮೂಡ್ತು, ಹೌದಾ? ಮೂಡಿದ್ದು ಎರಡಾಯಿತು ಅಂತ ಹೇಳ್ತಾರೆ, ಒಪ್ಕೊಂಡ್ವಿಯ? ಎರಡಾದ್ರು ಮೊದಲನೇದ್ದು ಅಹಂಕಾರ ಆಯ್ತು ಅಂತ ಹೇಳ್ತಾರೆ, ಒಪ್ಕೊಂಡ್ವಿಯ? ಇನ್ನೊಂದು ಏನಾಯ್ತು? ಮದ್ದಿದ್ದೇನು? ಮತ್ತೆ ಇನ್ನೊಂದು ಯಾಕಾಗ್ಬೇಕು? ಈಗ ಅವ್ರು ಹೇಳ್ಯಾರ ಅಂತ ಅದನ್ನು ಸಿದ್ಧ ಮಾಡೋ ಪ್ರಯತ್ನ ಮಾಡಬೇಡ್ರಿ. ಅದು ಸಂದೇಹ, ಅದು ಸಂದೇಹಾಸ್ಪದವಾದಂತಹದ್ದು. ಆದ್ರೆ ಪರಿಹಾರ ಇದೆ. ಏನು ಅಂದ್ರೆ, ಬುದ್ಧವು ಅನ್ನೋ ಶಬ್ದ ಅಂತಃಕರಣ ಅರ್ಥವನ್ನು ತೋರಿಸ್ತದೆ. ಎರಡನೇ ಅಂತಃಕರಣ ಶಬ್ದ ಏನಿದೆಯೋ ಅದಕ್ಕೆ ಮನಸ್ಸು ಅನ್ನೋ ಅರ್ಥವನ್ನು ತೋರಿಸ್ತದೆ, ವೃತ್ತಿಗಳು ಅನ್ನೋ ಅರ್ಥವನ್ನು ತೋರಿಸ್ತದೆ. ಮೊದಲನೇದು ಬುದ್ಧಿ, ಅದು ಬುದ್ಧಿ ಅಂದ್ರೆ ಅಂತಃಕರಣ, ಬುದ್ಧಿ ಅಲ್ಲ. ಮೊದಲನೇ ಬುದ್ಧಿ ಅನ್ನೋ ಶಬ್ದ ಅಂತಃಕರಣವನ್ನು ತೋರಿಸ್ತದೆ. ಹೇಳ್ದಲ್ಲ, ಒಂದು ಆಕಾಶದಂತೆ ಇರುವ ಒಂದು ಉಪಕರಣ, ಉಪಕರಣದಂತೆ ಇರುವ ಉಪಕರಣ, ಅದು ಕ್ಯಾರೆಕ್ಟರ್ ಏನಂದ್ರೆ ಆಕಾಶದಂತಿದೆ. ಇದನ್ನ ಏನು ಆಕಾಶದಂತಿರುವ ಒಂದು ಉಪಕರಣ, ಆ ಉಪಕರಣವನ್ನ ಇಲ್ಲಿ ಬುದ್ಧಿ ಅಂತ ಹೇಳಿದ್ದಾರೆ. ಇದು ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಬುದ್ಧಿ ಅಲ್ಲ, ಇದು ಶುದ್ಧ ಅಂತಃಕರಣ, ಸತ್ವ ಶುದ್ಧ ಅಂತಃಕರಣ. ಈ ಅಂತಃಕರಣದಲ್ಲಿ ಚೈತನ್ಯದ ಪ್ರತಿಬಿಂಬ ಏನು ಒಡಮೂಡಿದೆಯೋ ಅದು ಎರಡಾಗಿದೆ ಶಾಸ್ತ್ರ ಹೇಳ್ತದೆ. ಒಂದು ಅಹಂಕಾರ ಅನಿಸಿಕೊಂಡಿದೆ, ಇನ್ನೊಂದು ಅಂತಃಕರಣ ಅಂತ ಅನಿಸಿಕೊಂಡಿದೆ ಅಂತ ಹೇಳಿದಾಗ ಮೊದಲಿನ ಬುದ್ಧವು ಅಲ್ಲ, ಮೊದಲು ಹೇಳಿದ ಅಂತಃಕರಣ ಅಲ್ಲ. ಇಲ್ಲಿ ಮತ್ತು ಅಂತಃಕರಣ ಅಂತ ಹಾಕಿದಾಗಲ್ಲ, ಈ ಅಂತಃಕರಣ ವೃತ್ತಿಗಳ ಪ್ರವಾಹ. ಏನಿದೆ ಅಂತಃಕರಣ? ವೃತ್ತಿಗಳ ಪ್ರವಾಹ. ಆ ಪ್ರತಿಬಿಂಬದ ಎರಡನೇದೇನಿದೆಯೋ ಅದು ಏನದು? ವೃತ್ತಿಗಳ ಪ್ರವಾಹ. ಏಕ ಅಹಂಕೃತಿ ಅನ್ಯಾಸ್ಯಾತ, ಇನ್ನೊಂದಂತೆ ಏನು ಹೇಳಿದ್ಯಲ್ಲ ಅದು ಅಂತಃಕರಣ ರೂಪಿಣಿ. ಆ ಅಂತಃಕರಣ ರೂಪದಲ್ಲಿ ಇದ್ದಂತಹದ್ದು ಏನಂತ ಹೇಳಿದೆಯೋ ಅದು ಕರ್ತೃತ್ವ ಭೋಕ್ತೃತ್ವ ಸುಖಿ ದುಃಖಿ ಅನ್ನುವ ಇನ್ನೂ ಅನೇಕ ಅನೇಕ ಭಾವಗಳು ನಮ್ಮಲ್ಲಿ ಒಡಮೂಡಲಿಕ್ಕೆ ಮಟೀರಿಯಲ್ ಪದಾರ್ಥ. ನಾ ಸುಖಿ ಆಗಲಿಕ್ಕೂ ಅಲ್ಲಿ ಪದಾರ್ಥ ಇದೆ. ಎಲ್ಲಿದೆ? ಅಂತಃಕರಣದ ಇನ್ನೊಂದು ಪ್ರತಿಬಿಂಬದಲ್ಲಿ, ಪ್ರತಿಬಿಂಬದ ಇನ್ನೊಂದು ಸ್ಥಿತಿಯಲ್ಲಿ ಆ ಮಟೀರಿಯಲ್ ಇದೆ. ಮನಸ್ಸು ವೃತ್ತಿಗಳ ಪ್ರವಾಹ. ಎರಡಾಗಿ ತೋರ್ತಾ ಇರುವಂತಹ ಭಿನ್ನವಾದ ನಾಮಗಳಿಂದ ಪ್ರಸಿದ್ಧವಾಗಿದ್ದಾಗ್ಯೂ ಕೂಡ ಆ ಭಿನ್ನವಾದ ನಾಮಗಳು ಯಾವುವು? ಅಹಂಕಾರ ಅಂತಃಕರಣ ಅನ್ನುವ ನಾಮದಿಂದ ಪ್ರಸಿದ್ಧವಾಗಿದ್ದಾಗ್ಯೂ ಕೂಡ ಆತ್ಮ ಎರಡಾಗಿಲ್ಲ. ಎಷ್ಟಾಗಿವೆ? ಎರಡಾಗಿವ್ಯಾ? ಹೇಗಿದೆಯೋ ಹಾಗೆ ಇದೆ. ನಾಲ್ಕು ಕನ್ನಡಿಗಳಲ್ಲಿ ನಾಲ್ಕು ಪ್ರತಿಬಿಂಬಗಳು ಇದ್ದಾಗಿಯೂ ಕೂಡ ನಾನು ನಾಲ್ಕಾಗಿಲ್ಲ. ನಾನು ನಾಲ್ಕರ ಲೆಕ್ಕಾಚಾರ ಹಾಕೊಂಡು ಪೌಡರ್ ತರುವುದಿಲ್ಲ, ಮತ್ತು ನಾಲ್ಕರ ಲೆಕ್ಕಾಚಾರ ಹಾಕೊಂಡು ನನ್ನ ಶೃಂಗಾರಕ್ಕೆ ನಾನು ಸಮಯವನ್ನು ಇಡೋದಿಲ್ಲ. ನನ್ನ ಒಬ್ಬನಿಗಾಗಿ ಎಷ್ಟು ಸಮಯ ಬೇಕೋ ಅಷ್ಟು ಸಮಯವನ್ನು ನಾನು ಅದಕ್ಕಾಗಿ ಇಡ್ತೇನೆ. ಆದ್ರೆ ಅಲ್ಲಿ ನಾಲ್ಕು ಪ್ರತಿಬಿಂಬಗಳಿವೆ. ನಾನು ಕೇವಲ ಚೈತನ್ಯ ಆತ್ಮ, ಎರಡಾಗಿ ತೋರ್ತಾ ಇದ್ದೆ. ಸರಳ ಆಯ್ತಾ? ಎರಡಾಗಿ ತೋರ್ತಾ ಇದ್ದೇನೆ, ಒಂದು ಅಹಂಕಾರವಾಗಿ ಇನ್ನೊಂದು ಮನಸ್ಸು. ಅಂತಃಕರಣ ರೂಪಿಣಿ ಅಂತ ಎರಡನೇ ಶಬ್ದ ಬಂದದಲ್ಲೋ ಅದನ್ನು ಮನಸ್ಸು ಅಂತ ಅರ್ಥ ಮಾಡಿ. ಮನಸ್ಸು ಅಂದಾಗ ಮತ್ತೆ ಸ್ವಲ್ಪ ವಿಶ್ಲೇಷಣೆ ಬೇಕಾಗ್ತದೆ. ಮನಸ್ಸು ಅಂದಾಗ ನೀವು ಸಂಕಲ್ಪ ವಿಕಲ್ಪಾತ್ಮಕ ಮನಃ ಅಂತ ಡಿಫೈನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಒಟ್ಟು ವೃತ್ತಿಗಳ ಪ್ರವಾಹ. ನಾನು ನಿನ್ನೆ ಮತ್ತೆ ಮೊದಲು ಡೆಫಿನೇಷನ್ ಕೊಟ್ಟಿನಿ, ಮನಸ್ಸು ಅಂದ್ರೆ ಏನು? ವಿಚಾರಗಳ ಪ್ರವಾಹ ಇಸ್ ಈಕ್ವಲ್ ಟು ವೃತ್ತಿಗಳ ಪ್ರವಾಹ. ಆ ವೃತ್ತಿಗಳ ಕ್ಯಾರೆಕ್ಟರ್ಗೆ ತಕ್ಕಂತೆ ಗುಣಾತ್ಮಕವಾಗಿ ನಾಲ್ಕು ಭಾಗ ಮಾಡಿದ್ದೇವೆ: ಅಹಂಕಾರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಗುಣಾತ್ಮಕವಾಗಿ ನಾಲ್ಕು ಕ್ಯಾಟಗರಿ ಮಾಡಿದ್ದೀವಿ. ನಾವು ನಾಲ್ಕು ಕ್ಯಾಟಗರಿ ಮಾಡದೇ ಹೋದ್ರೆ ಅವೆಲ್ಲವೂ ಏನು? ವೃತ್ತಿಗಳ ಪ್ರವಾಹ. ಆ ವೃತ್ತಿಗಳ ಪ್ರವಾಹವನ್ನು ಒಟ್ಟು ಸೇರಿಸಿ ಮನಸ್ಸು ಅಂತ ವ್ಯವಹಾರದಲ್ಲಿ ನಾವು ಪ್ರಯೋಗಿಸ್ತೇವೆ. ಇಸ್ ಮೈ ಮೈಂಡ್, ಇಸ್ ಐ ಹೂ ಡಿಸೈಡೆಡ್? ಡಿಸೈಡೆಡ್ ಇಸ್ ಬುದ್ಧಿ. ಬಟ್ ಇಂಗ್ಲಿಷ್ನಲ್ಲಿಯೂ ಕೂಡ ನಮ್ಮ ಮನಸ್ಸು ಅಂತಲೇ ಮೈಂಡ್ ಅಂತಲೇ ವ್ಯವಹಾರ ಮಾಡ್ತೇವೆ ಎಲ್ಲದಕ್ಕೂ. ಕನ್ನಡದಲ್ಲಿಯೂ ಕೂಡ ಮನಸ್ಸು ಅಂತಲೇ ವ್ಯವಹಾರ ಮಾಡ್ತೇವೆ ಎಲ್ಲದಕ್ಕೂ. ಯಾಕೋ ಮನಸ್ಸು ನನ್ನ ಮಾತು ಕೇಳಲಿಲ್ಲ, ನನ್ನ ಮನಸ್ಸಿಗೆ ಹಿಂಗೆ ಅನಿಸ್ತು, ಇದನ್ನ ಮಾಡಬೇಕು ಅಂತ ಮನಸ್ಸು ನಿರ್ಣಯ ಮಾಡುತ್ತೆ. ಮನಸ್ಸು ಮಾಡ್ತು ಬುದ್ಧಿ ಮಾಡ್ತು. ಆದ್ರೆ ವ್ಯವಹಾರದಾಗ ಮನಸ್ಸು ಅನ್ನೋ ಶಬ್ದ ಎಲ್ಲದಕ್ಕೂ ಮಾಡ್ತೇವಲ್ಲ. ಅಂತಃಕರಣ ರೂಪಿಣಿ ಮನಃ ಇತ್ಯರ್ಥ. ಏನಾಯ್ತೀಗ? ನಾನೇ ನನ್ನಲ್ಲಿ ಯಾವ ಬದಲಾವಣೆಯನ್ನು ಮಾಡಿಕೊಳ್ಳದೆ ರಿಪೀಟ್ ಮಾಡ್ತಾ ಇದ್ದೇನೆ, ನಾನೇ ಕೇವಲ ನ ಉದೇತಿ ನ ಅಸ್ತಮೇತಿ ಅಂತ ಯಾವ ಚೈತನ್ಯ ನಾನಿದ್ದೇನೋ, ಹುಟ್ಟುವುದಿಲ್ಲ, ಸಾಯುವುದಿಲ್ಲ, ಮುಳುಗುವುದಿಲ್ಲ, ವಿಕಾರಗೊಳ್ಳುವುದಿಲ್ಲ ಅನ್ನುವ ಯಾವ ನಾನು ಕೇವಲ ಚೈತನ್ಯ ಆತ್ಮನಿದ್ದೇನೋ, ಆ ನಾನೇ ಎರಡಾದಂತೆ ತೋರ್ತಾ ಇದ್ದೇನೆ. ಒಂದು ಕಡೆ ಅಹಂಕಾರವೆಂದು, ಇನ್ನೊಂದು ಕಡೆಗೆ ಮನಸ್ಸು ಎಂದು ತೋರ್ತಾ ಇದ್ದೇನೆ. ಎರಡಾಗಿಲ್ಲ. ಅದು ತಾಪಸ ಕಟ್ಟಿಡ್ಕೊಡು. ಎರಡಾಗಿಲ್ಲ, ಎರಡಾದಂತೆ. ಇದು ಏನು ಎರಡಾದಂತೆ ಕಾಣ್ತಾ ಇದೆಯೋ, ಇದು ಈ ಫ್ಯಾಕ್ಟ್, ಇದು ಸಂಸಾರಕ್ಕೆ ಕಾರಣ. ಸೃಷ್ಟಿಗೂ ಇದೇ ಕಾರಣ, ಸಂಸಾರಕ್ಕೂ ಇದೇ ಕಾರಣ. ಜನ ತಿಳ್ಕೊತಾರೆ ಸಂಸಾರಕ್ಕೆ ಹೆಂಡತಿ ಮಕ್ಕಳು ಕಾರಣ ಅಂತ ತಿಳ್ಕೊತಾರೆ. ಕರೆಕ್ಟ? ಕರೆಕ್ಟ್ ಹೌದಲ್ಲ? ಸಂಸಾರಕ್ಕೆ ಹೆಂಡತಿ ಮಕ್ಕಳು ಕಾರಣ ಅಲ್ಲ, ಅಥವಾ ದಾರಿದ್ರತ ಶ್ರೀಮಂತಿಕೆ ಇದು ಸಂಸಾರಕ್ಕೆ ಕಾರಣವಲ್ಲ. ಆಗಬಾರದ್ದೇನು ಆಗ್ಯದ ನೋಡ್ರಿ, ಆಗಲಿಕ್ಕೆ ಅಸಾಧ್ಯವಾದದ್ದೇನು ಆಗಿದೆ, ಏನೇನಾಗಿದೆ? ಮೂರುಗಳು ಆಗ್ಯಾವೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಈ ಒಂದು ಅಪರಾಧವಾಗಿದ್ದರಿಂದಾಗಿ ಇದರಿಂದ ಮೂರು ಅಪರಾಧಗಳಾಗಿವೆ. ನೋಡೋಣ ಅಂತ ನಾಳೆ ಮೂರು ಅಪರಾಧ. ನಾಳೆ ನಾನು ಸ್ವಲ್ಪ ಚಿತ್ರವನ್ನು ಬಿಡಿಸಬೇಕು, ಹಾಗೆ ನಿಮಗೆ ಕ್ಲಾಸು ತಗೋಬೇಕು. ಅದಕ್ಕೊಂದು ಕೆಲಸ ಮಾಡೋಣ.